ವಾಣಿ ಗ್ರಾಮಾಂತರಂಗ. हर जोखिम से निकल कर फसल आए सुरक्षित हो जाए. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब फ्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा पूर्ण सुरक्षा कवच. कृषि एवं किसान कल्याण मंत्रालय, भारत सरकार. ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಲಿದ್ದೀರಿ. ನಂತರ ರೈತರಿಗೆ ಸಲಹೆ, ಕೃಷಿ ಪೇಟೆ ಧಾರಣೆಗಳ ಮಾಹಿತಿ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಬ್ಯಾಂಕಿಂಗು ಪಬ್ಲಿಕ್ ಅಲ್ಲಿ ಬೇಡ, ಬೇಡವೇ ಬೇಡ. ಸುರಕ್ಷಿತ ಜಾಗದಲ್ಲಿ ಬೇಡ, ಏರ್ಪೋರ್ಟ್ ಅಲ್ಲೂ ಬೇಡ ಬೇಡ. ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ ಎಚ್ಚರವಿರಲಿ. ಹಾ, ತಿಳಿಯಿರಿ. ರಿಸರ್ವ್ ಬ್ಯಾಂಕಿನ ಏಕೀಕೃತ ಈ ಸಂದೇಶವನ್ನು ಕೊಡಲಾಗಿದೆ. ರೈತ ಬಾಂಧವರೇ, ಈಗ ಕೇಳಿ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಕುರಿತು ಡಾಕ್ಟರ್ ಎಂಆರ್ ಗೋವಿಂದಪ್ಪ ಅವರೊಂದಿಗಿನ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ ಆಹಾರ ಉತ್ಪಾದನೆಗೆ ತಮ್ಮ ಕೊಡುಗೆಯನ್ನು ನೀಡುವುದರ ಜೊತೆಗೆ ತಮ್ಮ ಜೀವನ ಮಟ್ಟವನ್ನು ಕೂಡ ಸುಧಾರಿಸಿಕೊಂಡು ಮತ್ತು ಮತ್ತಷ್ಟು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿಯನ್ನು ಕಂಡುಕೊಂಡಂಥ ತಾವುಗಳು. ಈ ಅನೇಕ ಹೀಗೆ ಬೇರೆ ಬೇರೆ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದು ಆ ಮುಖೇನ ತಮ್ಮ ಜೀವನವನ್ನು ಇನ್ನಷ್ಟು ಸುಧಾರಿಸಿಕೊಳ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ಈ ತರಕಾರಿ ಬೆಳೆಗಳಲ್ಲಿ ಒಂದಾದಂಥ ಮೆಣಸಿನಕಾಯಿ, ಇದಕ್ಕೆ ನಮ್ಮ ಹಗರಿ ಕೃಷಿ ವಿಜ್ಞಾನ ಕೇಂದ್ರದ ರೋಗಶಾಸ್ತ್ರಜ್ಞರಾದ ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರೊಂದಿಗೆ ಅನೇಕ ಮಾಹಿತಿಗಳನ್ನು ಪಡೆದುಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ನಮ್ಮ ಬಹುಮುಖ್ಯವಾದ ಸ್ಥಾನವನ್ನಾಗಿ ಅಲಂಕರಿಸಿದೆ. ಜೊತೆಗೆ ವಿಶೇಷವಾಗಿ ಬಳ್ಳಾರಿಗೆ ಒಂದು ಕಾಲಕ್ಕೆ ನಾವು ಬ್ಯಾಡಗಿನೇ ಈ ಮೆಣಸಿನಕಾಯಿಗೆ ಸೂಕ್ತವಾದ ಸ್ಥಳ ಅಥವಾ ಒಂದು ಹವಗುಣಕ್ಕೆ ಸೂಕ್ತವಾದ ಪ್ರದೇಶ, ಹವಗುಣ ಮತ್ತು ರೈತರಿಗೂ ಕೂಡ ಸುಲಭವಾಗಿ ಈ ಬೆಳೆಯನ್ನು ಬೆಳೆದು ಕೈಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಬಳ್ಳಾರಿ ಜಿಲ್ಲೆಯ ಪ್ರಮುಖ ಬೆಳೆಯಾಗಿ ಹೊರಹೊಮ್ಮಲಿಕ್ಕೆ ಮೆಣಸಿನಕಾಯಿ ಈಗಾಗಲೇ ಸಿದ್ಧವಾಗಿದೆ. ಈ ನಿಟ್ಟಿನೊಳಗೆ ಈ ಮೆಣಸಿನಕಾಯಿ ಬೆಳೆಗೆ ಪ್ರಮುಖವಾಗಿ ಬರುವಂಥ ಮಾಹಿತಿ ಮಾಡಿಕೊಡಿ. ಆರಂಭಿಕವಾಗಿ ಈ ಮೆಣಸಿನಕಾಯಿಗೆ ಯಾವ್ಯಾವ ರೋಗಗಳು ಬರಬಹುದು ಅಂತ ಬೆಳೆಯಾಗಿ ಹೊರಹೊಮ್ಮುತ್ತದೆ. ಈ ಬೆಳೆಯಲ್ಲಿ ವಾಯುಗುಣಕ್ಕೆ ಅನುಗುಣವಾಗಿ ಮತ್ತು ತಳಿಗಳ ನಿರೋಧಕ ನಾವು ಮುಂಗಾರುವಿನಲ್ಲಿ ಮತ್ತು ತುಂತುರು ಮಳೆ ಹೆಚ್ಚಿನ ಆರ್ದ್ರತೆ ಇರುವ ವಾತಾವರಣ ನೆಟೆ ರೋಗ ಅಂತಾರೆ. ಅದಾಗಿ ಮತ್ತು ಇವೆರಡು ನೆಟೆ ರೋಗಗಳು ಮತ್ತು ಸಸಿಕೊಳೆ ರೋಗಗಳು ಹೆಚ್ಚಾಗಿ ನೀರು ನಿಲ್ಲುವ ತಗ್ಗು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇರ್ತದೆ. ಶಿಲೀಂಧ್ರ ರೋಗಕಾರಕ ಜೀವಿಯಿಂದ ಹರಡ್ತದೆ. ಸೊ ಇನ್ನು ಏನು ಹೇಳಬೇಕು ಅಂತಂದರೆ ಈ ಸಸಿ ಮೆಣಸಿನಕಾಯಿ ಬೆಳೆ ಇರುವ ಒಂದು ಜಾಗದಲ್ಲಿ ಸಸಿಗಳನ್ನು ನಾಟಿ ಮಾಡುವ ಮುನ್ನ ಅಥವಾ ಸಸಿ ರೋಗದಿಂದ ಬರ್ತದೆ. ಈ ಪಿತಿಯಂ ಶಿಲೀಂಧ್ರ ರೋಗ ಹೆಚ್ಚಾಗಿ ನೀರು ನಿಲ್ಲುವ ತೇವಾಂಶ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಇತ್ತು ಅಂದರೆ ಈ ರೋಗದ ಬಾಧೆ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಇನ್ನೊಂದು ಈ ಒಂದು ಸಸಿ ಕೊಳೆ ರೋಗದಲ್ಲಿ ಕೊಳೆಯಲಿಕ್ಕೆ ಆರಂಭವಾಗ್ತದೆ. ಬೇರು ಕೊಳೆತು ನಂತರ ಸಸಿಗಳಲ್ಲಿ ಕಾಂಡ ಕೊಳೆಯುವಿಕೆ ಆರಂಭವಾಗ್ತದೆ. ತದನಂತರ ಸಸಿಗಳು ಸಂಪೂರ್ಣ ಕೊಳೆತು ಸಾಯುವಿಕೆಯನ್ನು ಕಾಣ್ಬೋದು. ಇದು ಸಸಿ ಮಡಿಯಲ್ಲೂ ಕಾಣ್ತೀವಿ. ಒಂದೊಂದು ಸರಿ ಕೆಲವರು ಸಸಿ ಮಡಿ ಬಿಡೋದಿಲ್ಲ, ಕೆಲವರು ಬೀಜನ ಡೈರೆಕ್ಟಾಗೆ ಊರ್ತಾರೆ. ಅಂಥವ್ರನ್ನ ಈ ರೋಗ ಬಂದ ನಂತರ ಅಥವಾ ಬರುವ ಮುಂಚೆ ಈ ರೋಗನ ತಡೆಗಟ್ಟಲಿಕ್ಕೆ ನಾನು ಒಂದೊಂದೇ ರೋಗ ಬರುವ ಒಂದು ಸ್ಥಳದಲ್ಲಿ ನಾವು ಏನು ಮಾಡ್ಬೋದಪ್ಪ ಅಂತಂದರೆ, ಈ ಹೆಚ್ಚಾಗಿ ಏರುಮಡಿ ಸಸಿಮಡಿಯನ್ನು ಮಾಡ್ತಾರೆ. ಅಂದರೆ ನೀರನ್ನು ಬಸಿದು ಹೋಗತಕ್ಕಂಥ ಸಸಿಮಡಿಯನ್ನು ಮಾಡಿ ಸಸಿಮಡಿಯಲ್ಲಿ ಬೀಜವನ್ನು ಹೂವಾಗ ಬೀಜೋಪಚಾರ ಮಾಡಿ ಬಿತ್ತಬೋದು. ಬೀಜೋಪಚಾರದಲ್ಲಿ ಎರಡು ವಿಧ, ಒಂದು ಜೈವಿಕ ಪೀಡನಾಶಕ ಅಂತ ಒಂದು ಟ್ರೈಕೋಡರ್ಮ ಪುಡಿ ಇದೆ. ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರನಾಶಕವನ್ನು 5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದರಿಂದ ಈ ಒಂದು ಶಿಲೀಂಧ್ರ ರೋಗವನ್ನು ಬರೋದನ್ನು ತಡೆಗಟ್ಟುತ್ತದೆ. ನಾವು ಕಾರ್ಬನ್ಡೈಸಿಂ ಶಿಲೀಂಧ್ರ ಅಥವಾ ಕ್ಯಾಫ್ಟಾನ್ ಇರ್ಬೋದು, ಕಾರ್ಬನ್ಡೈಸಿಂ ಇರ್ಬೋದು, ಈ ಎರಡು ಶಿಲೀಂಧ್ರನಾಶಕಗಳಲ್ಲಿ ಯಾವುದಾದ್ರೂ ಒಂದನ್ನು ಕಾರ್ಬನ್ಡೈಸಿಂ ಆಗಿರ್ಬೋದು ಅಥವಾ ಕ್ಯಾಫ್ಟನ್ ಆಗ್ಬೋದು, ಇದನ್ನು 2 ಗ್ರಾಂ 1 ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತೋದ್ರಿಂದ ಈ ಒಂದು ಸಸಿ ಮಡಿಯಲ್ಲಿ ಕಂಡು ಬರತಕ್ಕಂಥ ಸಸಿಕೊಳ್ಳ ರೋಗನ ನಿರ್ವಹಣೆ ಮಾಡಿ ಬೀಜವನ್ನು ಊರೋದು ಸಂಪ್ರದಾಯ ಇದೆ. ಈ ಊರುವ ಅಂದರೆ ಹೆಚ್ಚಾಗಿ ಈ ಥರ ಒಂದು ಬೆಳೆದಂಥ ಬೆಳೆ ಈ ಸಸಿಕೊಳ್ಳ ರೋಗ ಕಾಣಿಸ್ಕೊಳ್ತದೆ. ಇಂಥ ಒಂದು ಸಂದರ್ಭ ಬಂದಾಗ ಹೆಚ್ಚ ನಾವು ಪ್ರತಿ ಎರಡನೇದು ಸಸಿ ಕೊಳೆ ಅಂತ ಪ್ರದೇಶ ಆ ಒಂದು ಪ್ರದೇಶವನ್ನು ಅಥವಾ ಒಂದು ಜಾಗವನ್ನು ನಾವು ಶಿಲೀಂದ್ರನಾಶಕದಿಂದ ಉಪಚರಿಸಿದರೆ ಶಿಲೀಂದ್ರನಾಶಕ ಕಾರ್ಬನ್ ಡೈಜಿಮ್ ಸೊರಗು ರೋಗ ಅಂತ ಮೆಣಸಿನಕಾಯಿಯಲ್ಲಿ ಬರತಕ್ಕಂಥ ನೆಟೆ ರೋಗ ಅಥವಾ ಸೊರಗು ರೋಗ ಅಂತ. ಈ ನೆಟೆ ರೋಗ ಅಂತಂದರೆ ಎರಡು ವಿಧವಿದೆ, ಒಂದು ಶಿಲೀಂಧ್ರದಿಂದ ಬರತಕ್ಕಂಥ ನೆಟೆ ರೋಗ, ಇನ್ನೊಂದು ದುಂಡಾಣುವಿನಿಂದ ಬರತಕ್ಕಂಥ ನೆಟೆ ರೋಗ. ಈ ಶಿಲೀಂಧ್ರದಿಂದ ಬರತಕ್ಕಂಥ ನೆಟೆ ರೋಗದಂದರೆ ಇದು ಭಾಳ ಸಾಧಾರಣವಾಗಿ ಈ ಬ್ಯಾಕ್ಟೀರಿಯಾ ಹೆಚ್ಚು ಮಲ್ಟಿಪ್ಲಿಕೇಶನ್ ಫಾಸ್ಟ್ ಆಗೋದ್ರಿಂದ ಈ ದುಂಡಾಣು ನೆಟೆ ರೋಗ ಭಾಳ ಆತಂಕಕಾರಿಯಾಗಿರ್ತದೆ. ಅಂದರೆ ಹೆಚ್ಚು ಪ್ರದೇಶದಲ್ಲಿ ಭಾಳ ಬೇಗ ಹರಡುವ ಸಾಧ್ಯತೆ ಇರ್ತದೆ. ಅದೇ ಶಿಲೀಂಧ್ರದಿಂದ ಬರ್ತಕ್ಕಂಥ ನೆಟೆ ರೋಗ ಭಾಳ ನಿಧಾನವಾಗಿ ಅಂದರೆ ಮಂದಗತಿಯಲ್ಲಿ ಹರಡ್ತಾ ಇರ್ತದೆ. ಶಿಲೀಂಧ್ರದಿಂದ ಬರ್ತಕ್ಕಂಥ ನೆಟೆ ರೋಗ ಮತ್ತು ದುಂಡಾಣು ನೆಟೆ ರೋಗ ಎರಡೂ ಸಹ ಭೂಮಿಯಲ್ಲೇ ಇರ್ತದೆ, ಎರಡೂ ರೋಗಕಾರಕ ಜೀವಿ ಭೂಮಿಯಲ್ಲೇ ಇರ್ತದೆ. ಸೊ ಹಾಗಾಗಿ ಲಕ್ಷಣಗಳು ಬೇರು ಕೊಳೆಯುತ್ತದೆ, ಕೊಳೆಯೋದ್ರಿಂದ ಆಹಾರ ಮತ್ತು ನೀರು ಸಂಪೂರ್ಣ ಅಳದೆ ಆಗ್ತವೆ, ಆಮೇಲೆ ಕೆಳಮುಖವಾಗಿ ತಿರುಗ್ತವೆ, ಕೆಳಮುಖವಾಗಿ ತಿರುಗಿ ನಂತರ ಗಿಡಗಳು ಭಾಗಶಃ ಸೊರಗು ಹೋಗ್ತದೆ, ಸೊರಗುವ ಲಕ್ಷಣವನ್ನು ಕಾಣ್ತೀರ. ಆದರೆ ಶಿಲೀಂಧ್ರ ಸೊರಗು ಇದೆ ಅಂತಂದರೆ ನಿಧಾನವಾಗಿ ಹರಡ್ತಾ ಹೋಗ್ತದೆ, ಒಂದು ಗಿಡ ಅಲ್ಲೊಂದು ಗಿಡ ಇಲ್ಲೊಂದು ಗಿಡ. ಆದರೆ ನೀವು ಈ ಥರ ರೋಗ ಬಂದಾಗ ನೀವು ಅದಕ್ಕೆ ಸಂಬಂಧಪಟ್ಟ ರೋಗನಾಶಕ ಅಂದರೆ ಶಿಲೀಂಧ್ರನಾಶಕಗಳನ್ನು ಸಿಂಪಡಣೆ ಮಾಡ್ಬೋದು, ಒಂದು ಬೇರಿಗೆ ಕೊಡ್ಬೋದು. ಆದರೆ ದುಂಡಾಣು ನಾಶಕಗಳನ್ನು ಕೊಡುವಾಗ ದುಂಡಾಣು ರೋಗ ಇದ್ದರೆ ಮಾತ್ರ ದುಂಡಾಣು ನಾಶಕ ಔಷಧಿಯನ್ನು ಬೇರುಗಳಿಗೆ ಕೊಡುವುದು ಸೂಕ್ತ. ಉದಾಹರಣೆಗೆ ಈಗ ಶಿಲೀಂಧ್ರ ನೆಟ್ಟ ರೋಗ ಬಂದಾಗ ಸಾಫ್ ಅಂದರೆ ಕಾರ್ಬನೈಸಿಂಗ್ ಪ್ಲಸ್ ಮ್ಯಾಂಕೋಜಮ್ ಸುತ್ತಮುತ್ತಲಿನ ಗಿಡಗಳಿಗೆ ಬೇರುಗಳಿಗೆ ಉಣಿಸುವುದರಿಂದ ಈ ಒಂದು ಶಿಲೀಂಧ್ರದ ನೆಟ್ಟ ರೋಗವನ್ನು ಕಡಿಮೆ ಮಾಡ್ಬೋದು ಒಂದು. ಎರಡನೇದು ಈ ರೋಗ ಪೀಡಿತ ಮೆಣಸಿನಕಾಯಿ ಸಾಲುಗಳಲ್ಲಿ ಟ್ರೈಕೋಡರ್ಮ ಪುಡಿ ಗೊಬ್ಬರದಲ್ಲಿ ಬೆರೆಸಿ ಸಾಲುಗಳಲ್ಲಿ ಹಾಕಿ ಮಾಡೋದರಿಂದ ಈ ಜೈವಿಕ ಶಿಲೀಂಧ್ರ ಒಂದು ವಿಧ. ಎರಡನೇದು ಬೇವಿನ ಹಿಂಡಿನೂ ಸಹ ನಾವು ಸಾಲುಗುಂಟ ಹಾಕ್ಬಿಟ್ಟು ದುಂಡಾಣು ಸೊರಗು ರೋಗ ಬಂದಾಗ ಸಾಧಾರಣವಾಗಿ ಶಿಲೀಂಧ್ರನಾಶಕ ಕೆಲಸ ಮಾಡೋದಿಲ್ಲ, ಅಂಥ ಸಮಯದಲ್ಲಿ ದುಂಡಾಣು ನಾಶಕಗಳು ಅವು ವಿಧವಾಗಿದ್ದಾವೆ. ಉದಾಹರಣೆಗೆ ಈ ಬ್ಯಾಕ್ಟೀರಿಯಾ ನಾಶಕ ಅಂತ ಬರುತ್ತೆ, ಅದು ಕಾಪರಾಕ್ಸಿಕ್ಲೋರೈಡ್ ಬ್ಲೈಟಾಕ್ಸನ್ ಇನ್ನೊಂದು ಅದು ದುಂಡಾಣು ನಾಶಕಗಳನ್ನು ಎರಡನ್ನೂ ಸಹ ಮಿಶ್ರಣ ಮಾಡಿ ಬೇರೆಗೆ ಶಿಲೀಂಧ್ರ ನೆಟೆ ರೋಗಗಳು ಹೆಚ್ಚಿನ ಪ್ರದೇಶದಲ್ಲಿ ಕಾಡ್ತಾ ಇದೆ. ರೈತರು ತಾವು ಈ ನೆಟೆ ರೋಗಗಳಲ್ಲಿ ದುಂಡಾಣು ರೋಗನ ಅಥವಾ ಶಿಲೀಂಧ್ರ ರೋಗನ ಗುರುತಿಸ್ಕೋಬೇಕು ಅಂತಂದರೆ ಒಂದು ಸಿಂಪಲ್ ಟೆಸ್ಟ್ ಇದೆ, ಒಂದು ಅದಕ್ಕೆ ಊಸ್ ಟೆಸ್ಟ್ ಅಂತಾರೆ. ಏನಪ್ಪ ಅಂತಂದರೆ ಊಸ್ ಟೆಸ್ಟ್ ಅಂದರೆ ಈ ಏನು ಸೊರಗಿರೋ ಬೇರುಗಳನ್ನು ತೆಗೆದುಕೊಂಡು ಸ್ಕ್ರ್ಯಾಪ್ ಮಾಡಿಕೊಂಡು ಆ ಫ್ಲೇಕನ್ನು ಅಂದರೆ ಬಂದಿರತಕ್ಕಂಥ ಒಂದು ಸಣ್ಣ ದಾರದ ಒಂದು ಬೇರನ್ನು ಬ್ಯಾಕ್ಟೀರಿಯಾ ದುಂಡಾಣು ಜೀವಿ ದ್ರವ ರೂಪದಲ್ಲಿ ನೀರಿನಲ್ಲಿ ಬರ್ತಾ ಇರ್ತದೆ. ಅದನ್ನು ಕಾಣ್ಬೋದು ನೀವು, ಗ್ಲಾಸಲ್ಲಿ ನೀರು ಕುಡಿತೀವಲ್ಲ ಅಂಥ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸಲ್ಲಿ ನೀರು ಇಟ್ಬಿಟ್ಟು ಆ ಒಂದು ಬೇರನ್ನು ಹದ್ದಿದಾಗ ಅದು ತಾವೇ ಶಿಲೀಂಧ್ರನಾಶಕನೋ ಅಥವಾ ದುಂಡಾಣು ನಾಶಕವನ್ನು ಹೊಲಗಳಲ್ಲಿ ಬುಡಗಳಿಗೆ ಕೊಡುವುದನ್ನು ಅರಿತುಕೋಬೋದಂತ ಒಂದು ಬಾಧಿತ ಅಂದರೆ ಈ ಒಂದು ಮೆಣಸಿನಕಾಯಿಯಲ್ಲಿ ಕೊಡ್ತಕ್ಕಂಥ ಸಮಸ್ಯೆ ಅಂತಂದರೆ ಹಿಂಗಾರಿನಲ್ಲಿ ಬರ್ತಕ್ಕಂಥ ಬೂದಿ ರೋಗ. ಈ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ ಇನ್ನು ಅಕ್ಟೋಬರ್ ನವಂಬರ್ ತಿಂಗಳಲ್ಲಿ ಹೆಚ್ಚಿನ ವಾತಾವರಣದಲ್ಲಿ ಕೋಲ್ಡ್ ಟೆಂಪ್ರೇಚರ್, ನಂತರ ಬೆಳಗಿನ ಜಾವ ಭಾಳ ಕೋಲ್ಡ್ ಇರ್ತದೆ, ಆಮೇಲೆ ಮಧ್ಯಾಹ್ನದ ಬಿಸಿಲಿನ ವಾತಾವರಣ ಜಾಸ್ತಿ ಡ್ರೈ ಸ್ಪೆಲ್ ಅಂತಾರೆ. ಈ ವಾತಾವರಣ ಇದ್ದರೆ ಈ ಬೂದಿ ರೋಗದ ಲಕ್ಷಣಗಳು ಕಾಣಿಸ್ಕೊಳ್ತವೆ. ಹಳದಿ ಚುಕ್ಕೆ ಆದಮೇಲೆ ನಂತರ ಹಳದಿ ಚುಕ್ಕೆಗಳು ಒಂದಕ್ಕೊಂದಕ್ಕೂ ತಾಗಿ ಸ್ವಲ್ಪ ನಿಧಾನ ಈ ಬೂದಿ ಆಕಾರದ ಪುಡಿ ಮತ್ತು ಎಲೆ ಹಳದಿ ಆಗ್ತಾ ಹೋದಾಗ ಪತ್ರ ಹರಿತು ಕಡಿಮೆ ಆಗ್ತದೆ. ಪತ್ರ ಹರಿತು ಕಡಿಮೆ ಆದಾಗ ಸಾಧಾರಣವಾಗಿ ಅದರದ ಒಂದು ಫೋಟೋಸಿಂಥಸಿಸ್ ಎಲ್ಲ ಕಡಿಮೆ ಆಗಿ ಈ ಪ್ರೊಡಕ್ಷನ್ ಅಂದರೆ ಬೆಳವಣಿಗೆ ಕುಂಠಿತವಾಗ್ತದೆ. ಎಲೆ ಉದುರಿದಾಗ ಈ ಕಾಯಿ ಕಟ್ಟೋದು ಕಡಿಮೆ ಆಗ್ತದೆ. ಸೊ ಹಾಗಾಗಿ ಈ ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ಸಮಸ್ಯೆ ಇಂಥ ಒಂದು ಸಂದರ್ಭದಲ್ಲಿ ನಾವು ಈ ಬೂದಿ ರೋಗ ಒಂದು ಶಿಲೀಂಧ್ರ ರೋಗ, ಹಾಗಾಗಿ ಶಿಲೀಂಧ್ರನಾಶಕವನ್ನು ಹಾಯ್ದುಕೋಬೇಕು. ಇದು ಬೂದಿ ರೋಗ, ಇದು ಭೂಮಿಯಲ್ಲಿರಲ್ಲ, ಇದು ಎಲೆಗಳ ಮೇಲೆ ಇರ್ತದೆ. ಸೊ ಹಾಗಾಗಿ ಶಿಲೀಂಧ್ರನಾಶಕವನ್ನು ಎಲೆಗಳಿಗೆ ಸಿಂಪರಣೆ ಮಾಡೋದ್ರಿಂದ ಈ ಬೂದಿ ರೋಗವನ್ನು ಕಡಿಮೆ ಮಾಡ್ಬೋದು. ಉದಾಹರಣೆಗೆ ಕಾರ್ಬನ್ ಡೈಜಿಮ್ ಒಂದು ಕೆಲವು ಶಿಲೀಂಧ್ರನಾಶಕಗಳಿವೆ, ಉದಾಹರಣೆಗೆ ವೆಟಬಲ್ ಸಲ್ಫರ್ ಅದು 2 ಗ್ರಾಮ್ 1 ಲೀಟ್ರ್ ಅದು ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ಬೋದು. ಎಕ್ಸಾಕೊನೊಜೋಲ್ ಅಂತ ಇದೆ, ಎಕ್ಸಾಕೊನೊಜೋಲ್ 1 ml 1 ಲೀಟ್ರು, ಇಲ್ಲ ಡೈಫೆನ್ ಕೊನೊಜೋಲ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಅದು 0.5 ml 1 ಲೀಟ್ರ್ ಅಂದರೆ 0.5 ml 1 ಲೀಟ್ರ್ ಬೆರೆಸ್ಕೊಂಡು ಸಿಂಪರಣೆ ಮಾಡ್ಬೋದು. ಇನ್ನೊಂದು ಅಂಶ ಅಂತಂದರೆ ರೈತರು ಈ ಬೂದಿ ರೋಗಕ್ಕೆ ಹೆಚ್ಚಾಗಲಿಕ್ಕೆ ಒಂದು ಕಾರಣ ಸಸಿಗಳ ಅಂತರಗಳನ್ನು ಕಾಪಾಡ್ಕೋಬೇಕು. ಈ ನಾಟಿ ಮಾಡಿದ ನಂತರ ಅಥವಾ ಬೀಜ ಬಿತ್ತಿದ ನಂತರ ಒಂದು ಜಾಗದಲ್ಲಿ ಒಂದು ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಎರಡು ಮೂರು ಸಸಿಗಳು ಇರ್ತವೆ. ಇಂಥ ಒಂದು ಒತ್ತೊತ್ತಾಗಿತ್ತುವಾಗ ಅಥವಾ ನಾಟಿ ಮಾಡುವಾಗ ಒಂದು ಜಾಗದಲ್ಲಿ ಒಂದೇ ಸಸಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ಕೋಬೇಕು. ಹೆಚ್ಚಾಗಿ ಸಮಸ್ಯೆ ಕಾಡ್ತಾ ಇರೋದಂತಂದರೆ ಮೆಣಸಿನಕಾಯಿಯಲ್ಲಿ ಮುಟ್ಟು ರೋಗ, ಎಲೆ ಮುದುಡು ರೋಗ ಅಂತ ಬರ್ತದೆ. ಸೊ ಇದು ರೋಗ, ಈ ಎಲೆ ಮುದುಡು ರೋಗ ಹೇಗೆ ಬರ್ತದಂದ್ರೆ ರಸ ಇರೋ ಕೀಟಗಳಿಂದ ಬರ್ತದೆ. ರಸ ಇರೋ ಕೀಟಗಳಂದರೆ ಉದಾಹರಣೆ, ಹಾಗೆಯೇ ಈ ಗಿಡಗಳಲ್ಲೂ ಸಹ ನಂಜು ರೋಗಗಳು ಬರ್ತಾ ಇರ್ತವೆ. ನಂಜು ರೋಗ ಅಂದರೆ ಈ ನಂಜು ರೋಗಗಳು ಒಂದು ಸರಿ ರಸ ಇರೋ ಕೀಟ ಮೈಟ್ ನುಸಿ ಅಂತ, ಈ ಮೂರು ಕೀಟಗಳು ಅಂದರೆ ಹುಳುಗಳು ಬೇರೆ ರೋಗಪೀಡಿತ ಗಿಡಗಳಿಂದ ರಸವನ್ನು ಹೀರ್ಕೊಂಡು ಆರೋಗ್ಯವಂತ ಎಲೆಗಳ ಮೇಲೆ ರಸ ಇರುವಾಗ ಈ ರೋಗ ಸಾಮಾನ್ಯವಾಗಿ ಪ್ರಸಾರವಾಗುತ್ತೆ. ಮೇಲೆ ಎಲೆಗಳು ಸಾಧಾರಣವಾಗಿ ಮುದುಡು ಆಗ್ತದೆ, ಮುದುಡಾಗೋದ್ರಿಂದ ಚಿಕ್ಕ ಮುದುಡ್ಕೊಂಡು ಎಲೆಗಳ ಗಾತ್ರ ಚಿಕ್ಕವಾಗ್ತವೆ. ಈ ಥರ ಚಿಕ್ಕವಾಗೋದ್ರಿಂದ ಗಿಡ ಬೆಳವಣಿಗೆ ಕುಂಠಿತವಾಗ್ತದೆ. ಅದೇ ನೋಡಿ ಮೈಟ್ ನುಸಿ, ಇನ್ನೊಂದು ಮೈಟ್ ನುಸಿ ಅಂತ ಒಂದು ಕೀಡೆ ಇದೆ, ಅದು ಬಂದುಬಿಟ್ಟು ಈ ಒಂದು ರೋಗದಲ್ಲಿ ಕೆಳಮುಖವಾಗಿ ಎಲೆಗಳು ಮುದುಡ್ಕೊಳ್ತವೆ, ಅದು ಥ್ರಿಪ್ಸಲ್ಲಿ ಮೇಲ್ಮುಖವಾಗಿ ಮುದುಡ್ಕೊಳ್ತದೆ. ಈ ಎರಡು ನೋಡಿ, ಎರಡು ವಿಶ್ಲೇಷಣೆ ಮಾಡ್ಬೋದು, ಎರಡು ಟೈಪು ಲಕ್ಷಣ ಮೈಟಿಂದ ಬರುತ್ತೆ, ಮತ್ತು ಇನ್ನೊಂದು ಹೆಚ್ಚಿನ ರೀತಿಯಲ್ಲಿ ಕಾಡ್ತಕ್ಕಂಥ ಇದು ನಂಜು ಮುದುಡು ರೋಗದಲ್ಲಿ ಹಳದಿ ಆಗ್ತವೆ, ಎಲೆ ಹಳದಿ ಆಗಿಬಿಟ್ಟು ಚಿಗುರೆಲೆಗಳು ಹಳದಿ ಆಗ್ತವೆ. ಹಳದಿ ಆಗಿಬಿಟ್ಟು ಆಮೇಲೆ ಸಾಮಾನ್ಯವಾಗಿ ಚಿಗುರೆಲೆಗಳು ಮೇಲ್ಮುಖವಾಗಿ ತಿರುಗಿ ಅದರ ಗಾತ್ರ ಕಡಿಮೆ ಆಗ್ತದೆ. ಕಡಿಮೆ ಗಾತ್ರ ಆದ ತಕ್ಷಣ ಅದರಲ್ಲಿ ಕಾಂಡಗಳ ಬೆಳವಣಿಗೆ ಕುಂಠಿತವಾಗ್ತದೆ. ಸಾಮಾನ್ಯವಾಗಿ ಇದು ಈ ಥರ ಹೆಚ್ಚಾಗಿಬಿಟ್ಟು ಗಿಡದ ಬೆಳವಣಿಗೆ ಸಂಪೂರ್ಣ ಕುಂಠಿತಗೊಂಡು ದೂರಕ್ಕೆ ಒಂಥರ ಪೊರಕೆ ಥರ ಕಾಣಿಸುತ್ತೆ ಗಿಡ. ಸೊ ಹಂಗಾಗಿ ಗೊಡ್ಡ ಗಿಡ ಸರ್ವಸಾಮಾನ್ಯವಾಗಿ ಎಲ್ಲತ್ತೆ. ಆ ಒಂದು ಪರಿಸ್ಥಿತಿ ಈ ಎಲೆಮುದುಡು ರೋಗದಲ್ಲಿ ಕಾಣ್ಬೋದು, ಅದರಲ್ಲೂ ನಂಜು ರೋಗದಲ್ಲಿ ಕಾಣ್ಬೋದು. ಅಂಥ ನಂಜು ರೋಗ ಗಿಡಗಳನ್ನು ಆದಷ್ಟು ತಾವು ರೈತರು ಈ ಹೊಲದಲ್ಲಿ ಕಿತ್ತಾಕೋದ್ರಿಂದ ರೋಗದ ಸೋಂಕು ಕಡಿಮೆ ಆಗುತ್ತೆ. ಹಾಗಾಗಿ ಕೀಟಗಳನ್ನು ಹೊಲದಿಂದ ದೂರ ಇಡಬೇಕು. ಸೊ ಯಾವ ರೀತಿ ಇಡ್ಬೋದು, ಒಂದು ಹೊಲವನ್ನು ನಾಟಿ ಮಾಡಿದ ಮೇಲೆ ಹೊಲದ ಸುತ್ತ ಏಕದಳ ಬೆಳೆ ಅಥವಾ ಜೋಳ ಬೆಳೆ ಇಡ್ಬೋದು ಅಥವಾ ಸಜ್ಜೆ ಇರ್ಬೋದು, ಅವನ್ನು ಸುತ್ತ ಬೆಳೆಯೋದು ತಡೆ ಬೆಳೆ ಅಂತ. ನಂತರ ಈಗ ನೋಡಿ ಎಲ್ಲ ಸಿರುಗುಪ್ಪದಿಂದ ಬಳ್ಳಾರಿ ಎಲ್ಲ ಪ್ರತಿಯೊಂದು ರೈತರಿಗೆ ಮನವರಿಕೆ ಆಗಿದೆ. ಈ ರಸಾಯನ ಕೀಟಗಳನ್ನು ಅಂಟು ಬಲೆಗಳನ್ನು ಬಳಸಿ ಈ ಒಂದು ಹುಳುಗಳನ್ನು ನಿಯಂತ್ರಣ ಮಾಡಿ ರೋಗವನ್ನು ತಡೆಗಟ್ಬೋದು. ಸೊ ಇದು ಒಂದು ಭಾಳ ಒಂದು ಫಲಕಾರಿಯಾಗಿದೆ. ಇದನ್ನು ರೈತರು ಮಾಡಿದರೆ ಒಳ್ಳೆಯದು, ಅದರಲ್ಲಿ ಬಳಸಿ ಈ ಹುಳುಗಳನ್ನು ತಡೆಗಟ್ಟಿದರೆ ರೋಗವನ್ನು ಸಹ ಹತೋಟಿ ಮಾಡ್ಬೋದು. ಸೊ ಇದ್ರ ಜೊತೆಗೆ ಎಲೆ ಮುದುಡು ರೋಗ ಕಾಣಿಸ್ಕೊಂಡಾಗ ಕೀಟನಾಶಕಗಳನ್ನು ಬಳಸಿ ರೋಗವನ್ನು ಮುದುಡು ರೋಗವನ್ನು ಕಡಿಮೆ ಮಾಡೋದು. ಉದಾಹರಣೆ ಕೀಟನಾಶಕಗಳಂದರೆ ಎಲ್ಲರಿಗೂ ಗೊತ್ತಿರೋ ಸರ್ವಸಾಮಾನ್ಯ ಒಂದು ಹಸಿಪೇಟ್ ಇದೆ, ಹಸಿಪೇಟ್ ಒಂದು ಗ್ರಾಮ್ ಒಂದು ಲೀಟ್ರು, ಸಾಮಾನ್ಯವಾಗಿ ಅದನ್ನು ಡೈಫೆನ್ಥಿರಾನ್ ಕೆಮಿಕಲ್, ಅದು ಬಂದುಬಿಟ್ಟು ಒಂದು ಗ್ರಾಮ್ ಒಂದು ಲೀಟ್ರು. ಈ ಮೂರು ಕೀಟನಾಶಕ ಮಾಡಿ ರೋಗವನ್ನು ಕಡಿಮೆ ಮಾಡ್ಕೋಬೋದು ಅಂತ ವಿಷಯವನ್ನು ತಲುಪಿಸ್ಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಸೊ ಇಷ್ಟು ಮೆಣಸಿನಕಾಯಿಯಲ್ಲಿ ಬರತಕ್ಕಂಥ ಪ್ರಮುಖವಾದ ರೋಗ. ಸೊ ಈ ರೋಗಗಳ ಹತೋಟಿಗೆ ಕೆಲವು ನಿರ್ವಹಣೆಗಳ ಕ್ರಮಗಳನ್ನು, ವಿವಿಧ ರೋಗಗಳು ಮತ್ತು ನಿರ್ವಹಣಾ ಕ್ರಮಗಳ ಹತೋಟಿಗೆ ಅಥವಾ ವಿಷಯದ ಮಾಹಿತಿಗೆ, ಹೆಚ್ಚಿನ ಮಾಹಿತಿಗೆ ನನ್ನನ್ನು ಸಂಪರ್ಕ ಮಾಡ್ಕೋಬೋದು. ನನ್ನ ಹೆಸರು ಡಾಕ್ಟರ್ ಗೋವಿಂದಪ್ಪ ಎಮ್ ಆರ್ ಅಂತ. ನನ್ನ ಮೊಬೈಲ್ ಸಂಖ್ಯೆ ಬಂದುಬಿಟ್ಟು 9744264509, 9742446509. ರೈತರು ಮುಕ್ತರಾಗಿ ಆ ಬೆಳೆಯನ್ನು ಕಾಪಾಡಿಕೊಳ್ಬೋದು ಮತ್ತು ತಮ್ಮ ಬೆಳೆಯ ಇಳುವರಿಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಲಿಕ್ಕೆ ಈ ರೋಗಗಳಿಂದ ಮುಕ್ತರಾಗಲಿಕ್ಕೆ ಏನೆಲ್ಲ ವೈಜ್ಞಾನಿಕ ಸಲಹೆಗಳನ್ನು ನೀಡಿ ಮೆಣಸಿನಕಾಯಿ ಬೆಳೆಗೆ ಬರುವಂಥ ರೋಗಗಳ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಳಲಿ, ಜೊತೆಗೆ ಬರುವುದಕ್ಕಿಂತ ಮುಂಚೆ. ಇದುವರೆಗೂ ಮೆಣಸಿನಕಾಯಿ ಬೆಳೆಯಲ್ಲಿ ಬರುವ ಪ್ರಮುಖ ರೋಗಗಳು ಈ ಕುರಿತು ಡಾಕ್ಟರ್ ಎಂ ಆರ್ ಗೋವಿಂದಪ್ಪ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿ ಪ್ರಸಾದ್. ಈಗ ಕೇಳಿ ರೈತರಿಗೆ ಸಲಹೆ. ಇದುವರೆಗೆ ನಮಸ್ಕಾರಗಳು. ಹೈನುಗಾರಿಕೆ ಮಾಡ್ತಕ್ಕಂತಹ ರೈತ ಬಾಂಧವರು ಬಹಳ ಮುಖ್ಯವಾಗಿ ತಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನ ಗುಣಮಟ್ಟದ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾದ್ದು ಅವರ ಕರ್ತವ್ಯ. ಕಾರಣ ಮತ್ತೆ ನಾವು ಉತ್ಪಾದನೆ ಮಾಡ್ತಕ್ಕಂತಹ ಹಾಲಿನಿಂದ ತಯಾರಾಗ್ತಕ್ಕಂಥ ಅನೇಕ ಪದಾರ್ಥಗಳು, ಖಾದ್ಯಗಳು ಕೇವಲ ಹಾಲಿನಲ್ಲಿರ್ತಕ್ಕಂತಹ ಘಟಕಗಳು ಮಾತ್ರ ಇರ್ತಕ್ಕಂತಹ ಒಂದು ಹಾಲಿಗೆ ನಾವು ಶುದ್ಧ ಹಾಲು ಅಂತ ಹೇಮವಾಗಿ ಸಂಸ್ಕರಣೆಗೊಳ್ಳುತ್ತೆ. ಮತ್ತೆ ಅದರಿಂದ ಬಂದಂತಹ ಉತ್ಪನ್ನಗಳು ಸಹ ವಿದೇಶಗಳಿಗೆ ರಫ್ತನ್ನು ಮಾಡುವಂತ ಸಂದರ್ಭದಲ್ಲಿ ಹೆಚ್ಚಿನ ಬೇಡಿಕೆಯನ್ನು ಪಡ್ಕೊಳ್ತವೆ. ಮತ್ತೆ ಇದು ನಮ್ಮ ಆರೋಗ್ಯಕ್ಕೆ ಪೂರಕ ಅನ್ನೋದು ಬಹಳ ಮುಖ್ಯವಾದ್ದು. ಹಾಗೆ ನಾವು ಆರೋಗ್ಯವನ್ನ ಕಾಪಾಡೋದ್ರ ಕಡೆ ಹೆಚ್ಚು ನಿಗಾವನ್ನ ವಹಿಸ್ಕೋಬೇಕು. ಹಸುಗಳಿಗೆ ಕೊಡ್ತಕ್ಕಂತಹ ಮೇವಿನ ಬಗ್ಗೆ ಅಥವಾ ನೀರಿನ ಮೂಲದ ಬಗ್ಗೆ ಗಮನ ಹರಿಸ್ತಿರೋದನ್ನ ನಾವು ಕಾಣ್ತೇವೆ. ಕಾರಣ ಅನೇಕರ ಬಿಟ್ಟು ನಂತರ ಅದು ಹಾಲಿನಲ್ಲಿ ಬರ್ತಕ್ಕಂಥ ಸಾಧ್ಯತೆಗಳು ಇರಬಹುದು. ಉದಾಹರಣೆಗೆ ಕೃಷಿಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೃಷಿಯಲ್ಲಿ ಅನ್ನ ಮತ್ತೆ ನೀರನ್ನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅದು ಶುದ್ಧವಾಗಿದೆಯಾ, ಯಾವುದೇ ರಾಸಾಯನಿಕಗಳಿಂದ ಮುಕ್ತವಾಗಿದೆಯಾ ಅನ್ನೋದನ್ನ ಗಮನ ವಹಿಸೋದು ಸಹ ರೈತರ ಬಹಳ ಮುಖ್ಯವಾದಂತಹ ಜವಾಬ್ದಾರಿ. ಇಲ್ಲ ಅಂತ ಹೇಳಿದ್ರೆ ಅಂತಾರಾಷ್ಟ್ರೀಯ ಮಾರಾಟ ಸ್ಥಳೀಯವಾಗಿ ನಮ್ಮ ಹಾಲಿಗೆ ಬೇಡಿಕೆ ಕಮ್ಮಿ ಆಗ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಅಲ್ಲಗಳಿಲಿಕ್ಕಾಗೋದಿಲ್ಲ. ಹಾಲನ್ನು ಇಂಟು ಅದರಲ್ಲಿ ಬಹಳ ಮುಖ್ಯವಾಗಿ ಜಾನುವಾರುಗಳ ಆರೋಗ್ಯ ಅದನ್ನ ನಾವು ನಿರ್ಧಾರ ಮಾಡ್ಕೊಳ್ಬೇಕು ಮತ್ತು ಅದನ್ನ ಪರೀಕ್ಷೆಯ ಮೂಲಕ ಯಾವಾಗ್ಲೂ ಅದನ್ನ ಖಾತ್ರಿ ಮಾಡ್ಕೊಳ್ಬೇಕು. ಮತ್ತು ಹಾಲನ್ನ ಕರೆಯುವ ಮುಂಚಿತವಾಗಿ ನಾವು ರಾಶುದ್ಧವಾದಂತಹ ಬಟ್ಟೆಯಿಂದ ತೊಳೆದಂತಹ ಭಾಗವನ್ನ ಹೊರಿಸ್ಬೇಕು. ಆ ನಂತರವಷ್ಟೇ ಹಾಲನ್ನ ಹಿಂಡುವ ಸಂದರ್ಭದಲ್ಲಿ ತಮ್ಮ ಕೈಗಳನ್ನ ಸಾಬೂನು ಹಾಕಿ ಚೆನ್ನಾಗಿ ತೊಳೆದು ಸ್ವಚ್ಛ ಮಾಡ್ಕೊಳ್ಳೋದು ಸಹ ಅಗತ್ಯವಾಗಿ ಮಾಡಬೇಕಾದಂತಹ ಒಂದು ಕ್ರಮ. ನಂತರ ಹಾಲನ್ನ ಹಿಂಡಬೇಕಾದ್ರೆ ಮೊದಲ ತೊರೆಯನ್ನ ಪಾತ್ರೆಗೆ ಬರದಂತ ಹಾಲನ್ನ ಶುದ್ಧವಾದಂತಹ ಸ್ವಚ್ಛವಾದಂತಹ ಒಂದು ಪಾತ್ರೆಗೆ ಇಟ್ಕೊಳ್ಳೋದ್ ಕಡೆ ವ್ಯವಸ್ಥೆ ಮಾಡ್ಬೇಕು. ಈ ಪಾತ್ರೆಗಳ ಶುಚಿಗಳನ್ನ ನಂತರ ಹಾಲನ್ನ ಬಳಸಾದ ನಂತರ ಚೆನ್ನಾಗಿ ಸಾಬೂನನ್ನು ಉಪಯೋಗಿಸ್ಬಿಟ್ಟು ತೊಳೆದು ಬಿಸಿಲಿಗೆ ಒಣಗಿಸಿ ಗಮನ ಹರಿಸ್ಬೇಕು. ಹಾಗೇನೆ ಹಾಲಿಂಡುವ ವ್ಯಕ್ತಿ ಹಾಲಿಂಡುವ ಸಂದರ್ಭದಲ್ಲಿ ಕೆಮ್ಮೋದಾಗ್ಲಿ ಸೀನೋದಾಗ್ಲಿ ಇದನ್ನ ಮಾಡುವ ರೀತಿಯಲ್ಲಿ ಎಚ್ಚರ ವಹಿಸ್ಬೇಕು. ಇಲ್ಲಾಂತ ಹೇಳಿದ್ರೆ ಹಾಲಿಗೆ ಅನೇಕ ಸೂಕ್ಷ್ಮಾಣು ಜೀವಿಗಳು ಸೇರಿ ಒಡಿತಕ್ಕಂತ ಹಾಲಿನ ಗುಣಮಟ್ಟ ಉನ್ನತ ಮಟ್ಟದ್ದಾಗಿರುತ್ತೆ ಅನ್ನೋದ್ರ ಕಡೆ ನಾವು ಎಚ್ಚರವನ್ನು ವಹಿಸಿದಾಗ ಇದು ಸಹ ಶುದ್ಧ ಅಂತಹ ಜವಾಬ್ದಾರಿ. ಶುದ್ಧ ಹಾಲು ಉತ್ಪಾದನೆ ಅದು ರೈತನ ಮಟ್ಟದಲ್ಲೇನೆ ಆರಂಭ ಆಗಬೇಕಾದಂತಹ ಕೆಲಸ. ಆದ್ರಿಂದ ರೈತರು ಈ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ರೆ ಅದು ನಮ್ಮ ಹೈನೋದ್ಯಮದ ಬೆಳವಣಿಗೆಗೆ ಸಹ ಸಹಕಾರಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ ಮೂರು ವಿಶೇಷ ಇದೊಂದು ಪ್ರಕಟಣೆ. ಕರ್ನಾಟಕ ಸರ್ಕಾರ ಕೃಷಿ ಮಾರಾಟ ಇಲಾಖೆ, ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ. ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರವು ಘೋಷಿಸಿರುವ ಬೆಂಬಲ ಬೆಲೆಗಳ ವಿವರಗಳು ಹೀಗಿವೆ. ತಲೆಗೆ 2040, ಗ್ರೇಡ್ ಎ ಭತ್ತ 2060, ಹೈಬ್ರಿಡ್ ಜೋಳ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 2,970 ರೂಪಾಯಿ, ಗೋಲ್ದಂಡಿ ಜೋಳ 2,990 ರೂಪಾಯಿ, ಸಜ್ಜೆ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 2,350 ರೂಪಾಯಿ, ರಾಗಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 3,962 ರೂಪಾಯಿ, ತೊಗರಿಬೇಳೆ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 6,600 ರೂಪಾಯಿ, ಹೆಸರು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 7,600 ರೂಪಾಯಿಗಳು, ಸಿಪ್ಪೆ ಸಹಿತ ಶೇಂಗಾ ಪ್ರತಿ ಕ್ವಿಂಟಲಿಗೆ 5,850 ರೂಪಾಯಿಗಳು, ಸೂರ್ಯಕಾಂತಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 6,300 ರೂಪಾಯಿಗಳು, ಎಳ್ಳು ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 7,287 ರೂಪಾಯಿಗಳು, ಮೀಡಿಯಂ ಸ್ಟೆಂಪಲ್ ಹತ್ತಿ ಕನಿಷ್ಠ 6,380 ರೂಪಾಯಿ, ಸುಲಿದ ತೆಂಗಿನಕಾಯಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 10,590 ರೂಪಾಯಿ, ಉಂಡೆ ಕೊಬ್ಬರಿ ಕನಿಷ್ಠ ಬೆಂಬಲ ಬೆಲೆ ಪ್ರತಿ ಕ್ವಿಂಟಲಿಗೆ 11,000 ರೂಪಾಯಿಗಳು. ಇದುವರೆಗೆ ರೈತ ಬಂದವರು ಈಗ ಕೇಳಿ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ GKMS ವಿಭಾಗದಲ್ಲಿ ತಾಂತ್ರಿಕ ಅಧಿಕಾರಿಯ ಸೂಚನೆಗೆ ಅನುಸಾರವಾಗಿ ನಾವು ಯಾವ ರೀತಿ ಒಂದು ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬೇಕು ಅನ್ನೋದರ ಬಗ್ಗೆ ಒಂದಿಷ್ಟು ಕಡಿಮೆ ಇದಾವೆ. ಸೊ ಇವತ್ತು ಮತ್ತು ನಾಳೆಗೆ ಅಂದ್ರೆ ಬುಧವಾರ ಗುರುವಾರ ಒಂದು ಸ್ವಲ್ಪ ಮೋಡ ಕವಿದ ವಾತಾವರಣ ಇರುತ್ತೆ. ಅದು ಎಷ್ಟಪ್ಪ ಅಂತಂದ್ರೆ ಸುಮಾರು 15°C -17°C ನಮಗೆ ದಾಖಲಾಗುವ ಒಂದು ಸಾಧ್ಯತೆಗಳಿದಾವೆ. ಸೊ ರೈತ ಬಾಂಧವರೇ, ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ಬೆಳೆಯಲ್ಲಿ ಹೂವಾಡುವ ಹಂತ ಮತ್ತು ಮಗ್ಗಿನ ಹಂತದಲ್ಲಿರುವ ಒಂದು ಬೆಳೆಗಳಲ್ಲಿ ಏನಾಗುತ್ತೆ, ಮಗ್ಗು ಮತ್ತು ನ್ಯಾಪ್ಥಿಲಿನ್ ಎಸ್ಟಿಕ್ ಎಸಿಡ್, ಸೊ ಅದರ ಒಂದು ಸಿಂಪರಣೆಯನ್ನ ತಾವು ಮಾಡ್ಬೇಕಾಗತ್ತೆ. ಆಮೇಲೆ ಏನಾಗುತ್ತೆ, ಕಡಲೆಯಲ್ಲಿ ಬಿತ್ತಿದ ಒಂದು 35-45 ದಿನಗಳಲ್ಲಿ ಕುಡಿ ಚುಟ್ಬೇಕು. ಅಂದ್ರೆ ಆ ಕುಡಿ ಚೂಟುವುದರ ಇಳುವರಿ ಬರಲು ಸಾಧ್ಯವಾಗುತ್ತೆ. ಹಾಗೇನೆ ನಮ್ಗೆ ಹತ್ತಿಯಲ್ಲಿ ನೋಡುವುದಾದ್ರೆ, ಹತ್ತಿ ಆಲ್ರೆಡಿ ಈಗ ಹತ್ತಿ ಬಿಡಿಸ್ತಾ ಇದಾರೆ. ಸೊ ಈ ಒಂದು ಮುಂದಿನ ವಾರದವರೆಗೂ ನಮ್ಗೆ ಯಾವ್ದೇ ಮಳೆ ಬರುವ ಒಂದು ಸಾಧ್ಯತೆಗಳಿಲ್ಲ. ಸೊ ಈ ಒಂದು ಮುನ್ಸೂಚನೆಗೆ ಅನುಸಾರವಾಗಿ ತಾವು ಹತ್ತಿ ಬಿಡಿಸುವ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗ್ಬಹುದು. ಹಾಗೇನೆ ಸ್ವಲ್ಪ ಲೇಟ್ ಆಗಿ ನಿರ್ವಹಣೆ ಮಾಡಲು 2 ಮಿಲಿಲೀಟರ್ ಪ್ರೊಪನಫಾಸ್ ಅಥವಾ 1 ಗ್ರಾಮ್ ಥಯೋಡಿಕಾರ್ ಇಲ್ಲಪ್ಪ ಅಂದ್ರೆ ಮಾಡಬೇಕು. ಹಾಗೇನೆ ತೊಗರಿಯಲ್ಲಿ ಬಂದ್ರೆ ಈಗ ತೊಗರಿ ಆಲ್ರೆಡಿ ಹೂವಾಡುವ ಹಂತ ಮತ್ತು ಆಲ್ರೆಡಿ ಕಾಯಿ ಕಟ್ಟುವಂತಿರುವ ಸಾಧ್ಯತೆಗಳು ಇರ್ತವೆ. ಸೊ ಈ ಒಂದು ಕಾಯಿ ನುಣ್ಣಿದ ಹತೋಟಿಗಾಗಿ ತಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ 0.2 ಗ್ರಾಮ್ ಥಯೋಮೆಥಾಕ್ಸಾಮ್ 25 WG ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 0.8 ಮಾಡ್ಬೇಕಂದ್ರೆ 10 ಗ್ರಾಮ್ ಬೆಲ್ಲದ ಜೊತೆಗೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ನಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಕೊರಕದ ನಿರ್ವಹಣೆಗಾಗಿ ನಾವು 0.15 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಅದು 18.5 SC ರೂಪದಲ್ಲಿ ಸಿಗ್ತೈತಿ. ಇಲ್ಲಪ್ಪ ಅಂತಂದ್ರೆ 2 ಮಿಲಿಲೀಟರ್ ಪ್ರೊಪನಫಾಸ್ ಸ್ವಲ್ಪ ಲೇಟ್ ಆಗಿ ಬಿತ್ತಿದ ಒಂದು ಹೊಲಗಳಲ್ಲಿ ಹೂವಾಡುವ ಹಂತದಲ್ಲಿ ಇರ್ತವೆ. ಸೊ ಅಂತ ಹೊಲದಲ್ಲಿ ಮಾಡಬೇಕು. ಈ ಪಲ್ಸ್ ಮ್ಯಾಜಿಕ್ ಅನ್ನ ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಗ್ರಾಮ್ ಪ್ರತಿ ಲೀಟರ್ ನೀರಿಗೆ ಈ ಒಂದು ಪಲ್ಸ್ ಮ್ಯಾಜಿಕ್ ಅನ್ನ ತಾವು 2 ಸಲ ಸಿಂಪರಣೆ ಮಾಡಬೇಕು. ಆ 1 ಸಲ ಸಿಂಪರಣೆ ಮಾಡಿದ್ಮೇಲೆ ಮತ್ತೆ 15 ದಿವಸಗಳ ನಂತರ ಇನ್ನೊಂದ್ಸಲ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಈ ರೀತಿ ಸಿಂಪರಣೆ ಆಮೇಲೆ ಈಗ ಹಿಂಗಾರಿನ ಜೋಳದಲ್ಲಿ ಏನಾಗುತ್ತೆ, ಸುಮಾರು 1 ತಿಂಗಳ ಒಂದು ಬೆಳೆ ಇದೆ ಹಿಂಗಾರಿನ ಬೆಳೆ. ಸೊ ಅದಕ್ಕಾಗಿ ತೆಗೊಳ್ತಾ ಇರಬೇಕಾಗತ್ತೆ. ಸೊ ಈ ರೀತಿ ಅಂತರ್ ಬೇಸಾಯ ಕ್ರಮ ಕೈಗೊಳ್ಳುವುದರಿಂದ ಆ ಮಣ್ಣಿನಲ್ಲಿರೋ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳುವಂತೆ ಮಾಡದಂಗಾಗತ್ತೆ ಮತ್ತು ನಮಗೆ ಆ ಒಂದು ಬೆಳೆಯಲ್ಲಿರುವ ಕಸನ ನಿರ್ವಹಣೆ ಸಹ ಮಾಡದಂಗಾಗತ್ತೆ. ಸೊ ಈ ಒಂದು ಅಂತರ ಬೇಸಾಯ ಕ್ರಮವನ್ನು ತಾವು ಸುಮಾರು 12-15 ದಿವಸಗಳ ನಂತರ ಮತ್ತೊಂದ್ಸಲ ಹೊಟ್ಟೆಗಾಗಿ ತಾವು 2 ಮಿಲಿಲೀಟರ್ ಪ್ರೊಪನಫಾಸ್ 50 EC ರೂಪದಲ್ಲಿ ಸಿಗುತ್ತೆ. ಹಾಗೇನೆ ಮತ್ತು ಇನ್ನೊಂದು ಏನಂತಂದ್ರೆ 2 ಮಿಲಿಲೀಟರ್ ಕ್ಲೋರಿಫೈರಿಫಾಸ್. ಸೊ ಇದನ್ನಾದ್ರೂ ತಾವು ಸಿಂಪರಣೆ ಮಾಡಬಹುದು. ಇದನ್ನು ಸಹ ತಾವು ಏನ್ ಮಾಡ್ಬೇಕಂತಂದ್ರೆ ಹೆಕ್ಟರ್ಗೆ 10 ರಂತೆ ಮೋಹಕ ಬಲೆಗಳನ್ನ ಅಳವಡಿಸಬೇಕು ಮತ್ತು 0.3 ಗ್ರಾಮ್ ಎಮಾಮೆಕ್ಟಿನ್ ಬೆಂಜೋಯ್ಟ್ 5 SG ರೂಪದಲ್ಲಿ ಸಿಗುತ್ತೆ. ಸೊ ಇದನ್ನು ಸಹ ತಾವು ಪ್ರತಿ ಲೀಟರ್ ನಿಕಟವನ್ನ ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ಶೇಖರಿಸಿಟ್ಟರೆ ಅದಕ್ಕೆ ತಗಲುವ ಒಂದು ಕೀಟಗಳ ಕೊರಿದ್ರೆ ಅದಕ್ಕೆ ಏನ್ ಮಾಡ್ಬೇಕು, ನಾವು ಸಾಮಾನ್ಯವಾಗಿ ಬಿತ್ತುವಾಗ ನಾವೇನು ರಸಗೊಬ್ಬರಗಳನ್ನ ಬಳಸ್ತಾ ಇರ್ತೇವೆ, ಅಂದವರಲ್ಲಿ ಒಂದು ವಿನಂತಿ ಏನಂದ್ರೆ ಅದಕ್ಕೆ 4 ಕಿಲೋಗ್ರಾಮ್ ಸತುವಿನ ಸಲ್ಫೇಟ್ ಅನ್ನ ಬಳಸಿದರೆ ಒಂದು ಉತ್ತಮ ಇಳುವರಿ ಬರಲು ಸಹಾಯವಾಗುತ್ತೆ. ಹಾಗೇನೆ ಭತ್ತದ ಬೆಳೆಯಲ್ಲಿ ಅಂತಂದ್ರೆ ಅದು ಆಲ್ರೆಡಿ ಈಗ ಒಂದು ಕಟಾವಿನ ಹಂತದಲ್ಲಿದೆ, ತಮ್ಮ ಕಟಾವಿನ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗಬಹುದು. ಹಾಗೇನೆ ಈಗ ಜಾನುವಾರುಗಳು ಏನಾಗುತ್ತೆ, ಒಳ್ಳೆ ಉಷ್ಣಾಂಶ, ಆ ಉಷ್ಣಾಂಶದ ಒಂದು ಸ್ಥಿರತೆ ಕಾಪಾಡಲು ವಿದ್ಯುತ್ ಬಲ್ಬ್ಗಳನ್ನ ರೈತ ಬಂದವರೇ. ಇವಾಗ ನಾನು ಕೊನೆಯಲ್ಲಿ ಏನ್ ಹೇಳ್ಬೇಕ ಬಯಸ್ತೇನಪ್ಪ ಅಂತಂದ್ರೆ ಈಗ ಮುಂದಿನ ವಾರದಲ್ಲಿ ನಮಗೆ ಅಷ್ಟು ಒಂದು ಮೋಡ ಕವಿದ ವಾತಾವರಣ, ಅಲ್ಲಲ್ಲೇ ತುಂತುರು ಮಳೆ ಆಗ್ಬಹುದು, ಅದನ್ನ ಬಿಟ್ಟರೆ ನಮಗೆ ಯಾವುದೇ ಮಳೆ ಬರುವ ಸಹ ಹೋಗ್ಬಹುದು. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಗ ಸಂದೇಶವಿ. ಹವಾಮಾನ ವರದಿ ಕೇಳಿದಿರಿ. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಎ ತಿದ್ದುಪಡಿ ಕಾಯ್ದೆ. ಖಾಸಗಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು, ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಯೋಜನೆ ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ, ಎಪಿಎಲ್ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಸಂಸ್ಥೆಗೆ ಭರಿಸುತ್ತದೆ. ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ 5ಕ್ಕೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಬದ್ಧತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಸಂಪೂರ್ಣ ತಪಾಸಣೆ ಮಾಡ್ತಾರ್ರಿ, ಆಮೇಲೆ 2 ಮತ್ತೆ 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ.